ಯಿಂದ ಇಂದು ಬೆಳಗಾವಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಅಜೀವಿಕಾ ಮಿಷನ್ ವಿಬಿಜಿ ರಾಮ್ಜಿ ಕಾಯ್ದೆಯ ಕುರಿತು ಜಾಗೃತಿ ಸಮಾವೇಶ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಕಾಂಗ್ರೆಸ್ ಪಕ್ಷ 1980ರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಕಾನೂನು ಜಾರಿಯಲ್ಲಿ ತಂದು ಕಾಲಕಾಲಕ್ಕೆ ಬದಲಾವಣೆ ತಂದು ಹೊಸ ಹೆಸರುಗಳನ್ನು ಸೇರ್ಪಡೆ ಮಾಡಿದೆ ಎಂದರು. ಗದಗ ಜಿಲ್ಲೆಯ ಐತಿಹಾಸಿಕ ಪ್ರಸಿದ್ದ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಉತ್ಖನನ ಕಾರ್ಯ ನಡೆಯುತ್ತಿರುವ ಸ್ಥಳಕ್ಕೆ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿಯಲ್ಲಿ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಸತಿ ಲೋಕಾರ್ಪಣೆ, ಆಶ್ವಾಸನೆಗಳ ಈಡೇರಿಸುವ ಭರವಸೆ. ಬೆಂಗಳೂರಿನಲ್ಲಿ ರಾಷ್ಟಮಟ್ಟದ ಖಾದಿ ಗ್ರಾಮೋದ್ಯೋಗ ಪ್ರದರ್ಶನ ಉದ್ಘಾಟಿಸಿದ ಕೇಂದ್ರ ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ. ನಾಳೆ ರಾಷ್ಟೀಯ ಮತದಾರರ ದಿನಾಚರಣೆ, ಮತದಾರರ ಜಾಗೃತಿಗಾಗಿ ಬೆಂಗಳೂರಿನಲ್ಲಿ ಸೈಕಲ್ ರ್ಯಾಲಿ, ಪಾದಯಾತ್ರೆ ಆಯೋಜನೆ. ನಾಳೆ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ವೇಳೆ 6:45. ನೀವು ಕೇಳ್ತಾ ಇದ್ದೀರಾ FM 103.5 ಹಾಗೂ ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು. ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೈನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳೆ ಎಲ್ರು ಬಗ್ಗುತ್ತೋ, ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳೆ, ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳೆ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMV ಶಿವಮೊಗ್ಗ ಶಾಖೆ. ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಮಾಡಿ. अब 70 वर्ष से अधिक उम्र के देश के हर बुजुर्ग को अस्पताल में मुफ्त इलाज मिलेगा. देश के युवाओं ने लिया है न्यू ईयर रेजोल्यूशन, 70 साल के पार सभी बुजुर्गों का आयुष्मान व्यय वंदना कार्ड बनाने का. 5 लाख रुपए के मुफ्त उपचार का उपहार पहुंचाकर भारत को आयुष्मान बनाने का. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान व्यय वंदना कार्ड बनवाएं. अधिक जानकारी के लिए 1-4555 पर कॉल करें. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಈ ಕುರಿತು ಕಡೂರು ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ನಿರ್ದೇಶಕ ತೋಟಗಾರಿಕೆ ನಿರ್ದೇಶಕರಾದ ಡಾ ಜಯದೇವ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿ ಕಡೂರು ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಜಯದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ರೈತ ಬಾಂಧವರಿಗೆ ಏನಂತಂದ್ರೆ ತೆಂಗು ಬೆಳೆಯಲ್ಲಿ ಯಾವೊಂದು ಪ್ರಮುಖ ಕೀಟಗಳು ಮತ್ತೆ ರೋಗಗಳು ಬಾಧಿಸ್ತವೆ, ಅದನ್ನು ನಾವು ಹೇಗೆ ಗುರುತಿಸಬಹುದು, ಅದರ ಒಂದು ಉಲ್ಬಣ ಯಾವ ರೀತಿಯಿಂದ ಇರುತ್ತೆ, ಆಮೇಲೆ ಸಮಗ್ರವಾಗಿ ಮತ್ತೆ ಪ್ರತ್ಯೇಕವಾಗಿ ರಾಸಾಯನಿಕ ಇಲ್ಲ ಯಾಂತ್ರಿಕವಾಗಿ ನಾವು ಹೇಗೆ ಇದನ್ನ ನಿರ್ವಹಣೆ ಮಾಡಬಹುದು ಅಂತ ಅನ್ನೋದನ್ನ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ರೈತ ಬಾಂಧವರ ಕೇಳುಗರ ಪರವಾಗಿ ಡಾಕ್ಟರ್ ಜಯದೇವ್ ಅವರಿಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮಲ್ಲಿ ತೆಂಗು ಕೂಡ ತಮ್ಗೆ ಗೊತ್ತು, ಅದು ತುಂಬಾ ಏನು ನಮ್ಮ ಪುರಾಣಗಳಲ್ಲೂ ಕೂಡ ಇದೆ, ಅದು ಶತಮಾನಗಳಿಂದ ನಾವು ಬೆಳೆ ಬೆಳೆದಿದ್ವಿ. ಅದರಲ್ಲೂ ನಾವು ಇನ್ನು ಭಾರತ ದೇಶ ಅದರಲ್ಲೂ ಕೂಡ ನಾವು ಏನು ದಕ್ಷಿಣ ಭಾರತದವರು ನಾವು ಈ ತೆಂಗಿನ ಬಹಳ ಪ್ರತಿನಿತ್ಯ ಬೆಳಿಗ್ಗೆಯಿಂದ ಸಂಜೆ ತನಕ ಬಳಸೋ ಅಂತ ವಸ್ತು. ಆಮೇಲೆ ನಮ್ಮ ಪುರಾಣಗಳು ತಾವು ಹೇಳಿದ ಕಲ್ಪವೃಕ್ಷ ಅಂತ ಕೂಡ ನಾವು ಕರಿತೀವಿ. ಹಂಗಾಗಿ ಇದನ್ನ ನಾವು ತೆಂಗಿನ ಪರ್ಟಿಕ್ಯುಲರ್ ಡೇನ ನಾವು ತೆಂಗಿಗೆ ಅಂತ ಮೀಸಲಿಡ್ತೀವಿ. ಇಲಾಖೆಗಳಲ್ಲೂ ಕೂಡ ಅಥವಾ ರಿಸರ್ಚ್ ಸ್ಟೇಷನ್ಗಳಲ್ಲೂ ಕೂಡ ಇದನ್ನ ರೈತ ಬಾಂಧವರನ್ನ ಸೇರಿಸಿಕೊಂಡು ತೆಂಗಿನ ಏನು ಕೋಕೋನಟ್ ಡೇ ಅಂತ ನಾವು ಇದನ್ನ ಎಲ್ಲಾ ಕಡೆ ಆಚರಣೆ ಕೂಡ ನಾವು ಮೊದಲಿಂದನೂ ಆಚರಣೆ ಕೂಡ ಮಾಡ್ಕೊಂಡು ಕೂಡ ಬಂದಿದೀವಿ. ಇದರ ಜೊತೆಗೆ ಇವತ್ತು ನಮ್ಮ ಹೆಮ್ಮೆಯ ಒಂದು ತೋಟಗಾರಿಕಾ ಸಂಸ್ಥೆ ಕೇಂದ್ರ ಸರ್ಕಾರದ ಏನು IIHR ಹೆಸರ್ಘಟ್ಟ ಬೆಂಗಳೂರು ಇವರು ಕೂಡ 59ನೇ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಿದ್ದಾರೆ ಸರ್. ಹೌದು ಸರ್, ಖಂಡಿತವಾಗ್ಲೂ. ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ, ಇದೇನು ನಮ್ಮ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಬರುತ್ತೆ. ಇಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ನಾವು ಬಹಳ ಪುಣ್ಯವಂತರು. ರಿಸರ್ಚ್ ಸ್ಟೇಷನ್ ನಮ್ಮ ರಾಜ್ಯದಲ್ಲಿ ಇದೆ, ಅದು ಬಹಳ ವರ್ಷದಿಂದ ಇದೆ, ತಮ್ಗೆಲ್ಲ ಗೊತ್ತು. ಅದು 100 ಎಕರೆಯಲ್ಲಿ ಇದೆ. ಅದು ತೋಟಗಾರಿಕಾ ಬೆಳೆಗೆ, ಹಣ್ಣಿನ ಬೆಳೆಗಳಿಗೆ, ಹೂವಿನ ಬೆಳೆಗಳಿಗೆ ಅಥವಾ ತರಕಾರಿ ಬೆಳೆಗಳು ತುಂಬಾ ಹೈಬ್ರಿಡ್ಸ್ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇಂದ ತುಂಬಾ ಡೆವಲಪ್ ಮಾಡಿ ನಮ್ಮ ರೈತ ಬಾಂಧವರಿಗೆ ನಿಜವಾಗ್ಲೂ ಕೂಡ ಕೊಟ್ಟಿದ್ದಾರೆ. ಅದ್ರ ಕಾಂಟ್ರಿಬ್ಯೂಷನ್ ಕೂಡ ನಮ್ಮ ರಾಜ್ಯಕ್ಕೆ ಬಹಳನೇ ಇದೆ. ಅದು ಸೌತ್ ಇಂಡಿಯಾಕ್ಕೆ ಕೂಡ ಅದು ಬಹಳನೇ ಫೇಮಸ್ ಆಗಿದೆ ಆ ಇನ್ಸ್ಟಿಟ್ಯೂಟ್. ಅಲ್ಲಿರೋ ವಿಜ್ಞಾನಿಗಳಿಗೂ ಕೂಡ ಬಹಳ ಪರಿಣಿತ ಹೊಂದಿದ್ದಾರೆ. ಆಮೇಲೆ ಲೋಕಲ್ ಏನೇನು ರೈತರದ್ದು ಪ್ರಾಬ್ಲಮ್ ಇರುತ್ತೋ ಅದನ್ನ ಅದ್ರ ಮೇಲ್ಗಡೆ ಅವರು R&D ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋ ಅಂತ ವ್ಯವಸ್ಥೆ ಕೂಡ ಆ ಇನ್ಸ್ಟಿಟ್ಯೂಟ್ ಅಲ್ಲಿ

ಜಾಸ್ತಿ ಮಾಡಬಹುದು, ತೋಟನ ಕೂಡ ಬದುಕಿಸ್ಕೋಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ತಾವು ಭಾಗಿಯಾಗಿ ಕಡೂರು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಡಾಕ್ಟರ್ ಜಯದೇವ್ ಅವರು ಭಾಗಿಯಾಗಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನ ಅವರು ನೀಡಿದ್ದಾರೆ. ಅವರಿಗೂ ಕೂಡ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ತೆಂಗಿನ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಈ ಕುರಿತು ಕಡೂರು ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ತೋಟಗಾರಿಕೆ ನಿರ್ದೇಶಕರಾದ ಡಾ ಜಯದೇವ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಇಬಿಜೆ ಆರ್ಎಂಜಿ ಯೋಜನೆ ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳೋಣ. ಜಿ ರಾಮ್ಜಿ ದೀರ್ಘಕಾಲದಿಂದ ಇರುವ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎಂಜಿ ನರೇಗಾವನ್ನ ನವೀಕರಿಸಿದ ಗ್ರಾಮೀಣ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯದ ಮಿಷನ್ನೊಂದಿಗೆ ಬದಲಾಯಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಸಾಧಿಸಿದೆ. ಕೌಶಲ್ಯರಹಿತ ಕಾರ್ಮಿಕರಿಗೆ ಖಾತರಿಪಡಿಸಿದ ಗ್ರಾಮೀಣ ಉದ್ಯೋಗವನ್ನು ಖಚಿತಪಡಿಸಿಕೊಳ್ಳಲು ಅಸ್ತಿತ್ವದಲ್ಲಿರುವ ಎಂಜಿ ನರೇಗಾ 2005 ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ಬದಲಾಯಿಸಿ ಹೊಸ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿ ಇದೆ. ಅಲ್ಲದೆ ಇದರಲ್ಲಿ ಹಣಕಾಸು ಮಾದರಿಯನ್ನು ಬದಲಾಯಿಸಲಾಗಿದೆ. ಹೊಸ ಮಸೂದೆಯಲ್ಲಿ ಕಾರ್ಮಿಕರಿಗೆ ಶಾಸನಬದ್ಧ ವೇತನ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಕಾಂಗ್ರೆಸ್ ಆಡಳಿತ ಕಾಲದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಹೆಸರು ಬದಲಾಯಿಸಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಮಸೂದೆಯಾಗಿ ಸಂಸತ್ತು ಅಂಗೀಕರಿಸಿದ ಬಳಿಕ ಇದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಒಪ್ಪಿಗೆಯನ್ನು ನೀಡಿರುತ್ತಾರೆ. ಬಳಿಕ ಇದು ಕಾನೂನಾಗಿ ದೇಶಾದ್ಯಂತ ಜಾರಿಯಾಗಿದೆ. ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಕೈಬಿಟ್ಟಿರುವುದಕ್ಕೆ ವಿರೋಧ ಪಕ್ಷಗಳು ತೀವ್ರವಾಗಿ ಟೀಕಿಸಿದವು. ನರೇಗಾ ಮತ್ತು ವಿಬಿ ಜಿ ರಾಮ್ಜಿ ಯೋಜನೆ ನಡುವಿನ ಪ್ರಮುಖ ವ್ಯತ್ಯಾಸಗಳಿಗೆ ಬಂದರೆ ಉದ್ಯೋಗ ದಿನ ಹೆಚ್ಚಳ. ವಿಬಿ ಜಿ ರಾಮ್ಜಿ ಯೋಜನೆಯು ಹಣಕಾಸು ವರ್ಷದಲ್ಲಿ ಖಾತರಿಪಡಿಸಿದ ವೇತನ ಉದ್ಯೋಗ ದಿನಗಳ ಸಂಖ್ಯೆಯನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದು ನರೇಗಾ ಯೋಜನೆಯಡಿಯಲ್ಲಿ 100 ದಿನಗಳಾಗಿತ್ತು. ನಿಧಿ ಹಂಚಿಕೆ ಬದಲಾವಣೆ ಮಸೂದೆಯ ಸೆಕ್ಷನ್ 22 ಅಡಿಯಲ್ಲಿ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ನಿಧಿಯನ್ನು ಹಂಚಿಕೊಳ್ಳುತ್ತವೆ. ಈಶಾನ್ಯ ರಾಜ್ಯಗಳು, ಹಿಮಾಲಯನ್ ರಾಜ್ಯಗಳು, ಉತ್ತರಾಖಂಡ, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರದಂತಹ ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿಧಿಯ ಹಂಚಿಕೆ ಮಾದರಿ 90:10 ಅನುಪಾತದಲ್ಲಿ ಇರುತ್ತದೆ. ಆದರೆ ನರೇಗಾದಲ್ಲಿ ಇದಕ್ಕೆ ಸಂಬಂಧಿಸಿದ ಪೂರ್ಣ ನಿಧಿಯನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತಿತ್ತು. ಕೆಲಸದ ಲಭ್ಯತೆ ಹೊಸ ಕಾನೂನಿನಡಿಯಲ್ಲಿ ಬಿತ್ತನೆ ಮತ್ತು ಕೊಯ್ಲಿನ ಗರಿಷ್ಠ ಕೃಷಿ ಋತುಗಳಿಗೆ ಗರಿಷ್ಠ ಕೃಷಿ ಋತುಗಳಲ್ಲಿ ಯೋಜನೆಯಲ್ಲಿ 60 ದಿನಗಳ ವಿರಾಮವಿರುತ್ತದೆ. ಇದು ಕೃಷಿ ಕಾರ್ಯಗಳಿಗೆ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಪೂರೈಕೆ ಮತ್ತು ಬೇಡಿಕೆ. ನರೇಗಾವು ಬೇಡಿಕೆಯ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರ ಅಡಿಯಲ್ಲಿ ಗ್ರಾಮೀಣ ಕುಟುಂಬಗಳು ಅಗತ್ಯವಿರುವಂತೆ ಉದ್ಯೋಗವನ್ನು ಪಡೆಯಬಹುದು. ಕೆಲಸವಿಲ್ಲದೆ ಇದ್ದರೂ ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಹೊಸ ಮಸೂದೆಯು ಪೂರೈಕೆ ಆಧಾರದಲ್ಲಿರುತ್ತದೆ. ಕೆಲಸದ ಹಂಚಿಕೆಗಳನ್ನು ಮಿತಿಗೊಳಿಸಲಾಗಿದೆ. ಹೆಚ್ಚುವರಿ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಾಗುತ್ತದೆ. ಕೇಂದ್ರವು ಇದಕ್ಕಾಗಿ 95,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನಿರ್ವಹಣಾ ಸಂಸ್ಥೆ ಬದಲಾವಣೆ. ನರೇಗಾವನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಿರ್ವಹಣೆ ಮಾಡಿದರೆ ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಹೊಸ ಮಸೂದೆಯಡಿ ನಿಬಂಧನೆಗಳನ್ನು ಉಲ್ಲಂಘಿಸಿದರೆ ವಿಧಿಸುವ ದಂಡವನ್ನು 1,000 ರೂಪಾಯಿಯಿಂದ 10,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದ್ರಿ. ಈಗ ಅಚ್ಚಪುರ ತಾಲೂಕು ಮುಗುಳಿಯ ನಾಗರತ್ನಮ್ಮ ಮತ್ತು ಸಂಗಡಿಯಿಂದ ಉತ್ತರ ದೇವಿ ಪದ. ನಿರಿಗೋಗನು ಬಾರೆ ನಿಜ ಗಲಿಯನ ದೊರಗ ಕೇ ಸೇರಿ ವೈದೇ ಕೊಡನ ತುಂಬೋ ತಾಳೆ ಸುವೆ ಸೇರಿ ವೈದೇ ಕೊಡನ ತುಂಬೋ ತಾಳೆ ಸುವೆ ವೈದೇ ಕೊಡನ ತುಂಬೋ ತಾಳೆ ಸುವೆ ಸೇರಿ ವೈದೇ ಕೊಡನ ತುಂಬೋ ತಾಳೆ ಸುವೆನೆ ಕೊಡನ ತುಂಬೋತ್ತರ ದೇವಿ ಬಾವಿಯ ಬಿಟ್ಟ ಬಾಯಲಿಗೆ ಬಾವಿಯ ಬಿಟ್ಟ ಬಾಯಲಿಗೆ ಬಿಟ್ಟ ಬಾಯಲಿಗೆ ಬಾವಿಯ ಬಿಟ್ಟ ಬಾಯಲಿಗೆ ಸ್ವಾಮಿಯನೆ ಬಿಟ್ಟ ಬಯಲಿಗೆ ಬಂದಾಳೆ ಮುಸಗೆ ನಾಶರಗ ಶರಗ ಮೋರೋ ದಾಳೆ ಸುಗೇನಾ ಶರಗ ಮೋರೋ ದಾಳೆ ಸುಗೇನಾ ಶರಗ ಮೋರೋ ದಾಳೆ ಸಿಂಬೆ ಸೊತ್ತಿ ಕೊಡನತ್ತೆ ಮನೆಗೆ ನಾಡೋದಾಳೆ ಸುಳನತ್ತೆ ಮನೆಗೆ ನಾಡೋದಾಳೆ ಸುವೆ ಮನೆಗೆ ಮನೆಗೆ ನಾಡೋದಾಳೆ ಸುವೆನೆ ಮನೆಗೆ ನಾಡೋದಾಳೋ ತರದೇ ನಡ ಮನೆಗೆ ಕೊಡನ ಏಳಿ ವೇಳೆ ಮನೆಗೆ ಕೊಡನ ಏಳಿ ವೇಳೆ ಸುವೆ ಕೊಡನ ಏಳಿ ವೇಳೆ ನಡ ಮನೆಗೆ ಕೊಡನ ಏಳಿ ವೇಳೆ ಯವರಾಯ ನಿನ್ನ ತಡದಿದ್ದ ಸುಳ್ಳ ತಡಲಿಲ್ಲ ಎಂತರಾಯ ತಡಲಿಲ್ಲ ಓಣ್ಯಾಳ ಧನವೇ ತಡದಿದ್ದು ಓಣ್ಯಾಳ ಧನವೇ ತಡದಿದ್ದು ಸುಳ್ಳ ಧನವೇ ತಡದಿದ್ದು ಸುಳ್ಳ ಓಣ್ಯಾಳ ಧನವೇ ಗಿಣಿ ಬಂದೆ ನೀರ ಕಾಲಿ ಕೇವೆ ಸುವೆ ನೀರ ಕಾಲಿ ಕೇವೆ ಗಿಣಿ ಬಂದೆ ನೀರ ಕಾಲಿ ಕೇವೆ ಸುವಂದಾಳೆ ಶಿವರಾಯ ನೆನೋದಾಳೆ ಮತ್ತೆ ರಸ ತೇವ

ಸೋತಿನ ಸತ್ಯವಾ ಮಾಡ ಸೋವಾಸು ಬರಲೇ ಬರಲೇಸು ಬರುವಕ್ಕೆ ಹಂಗೆ ಬಂದಳಲ್ಲ ರಾರ ಮೊಟ್ಟೆ ತ್ಯಾರಿ ಮೊಟ್ಟೆ ರಾರ ಮೊಟ್ಟೆ ತ್ಯಾರಿ ಮೊಟ್ಟೆ ಸಾರ ಮೊಟ್ಟೆ ತ್ಯಾರಿ ಮೊಟ್ಟೆ ರಾರ ಮೊಟ್ಟೆ ತ್ಯಾರಿ ಮೊಟ್ಟೆ ಸಾರ ಮೊಟ್ಟೆ ತ್ಯಾರಿ ಮೊಟ್ಟೆ ನಂತಾಳ ಬಿಟ್ಟಂಗೆ ಬರಲೆ ಬರಲೆ ಸ್ವಾಸಿ ಮುದ್ದೆ ಸುಯಾರೆ ನನಗೆ ನೌಕರವಲ್ಲ ನೀನೊಂಡೆ ನಿನ್ನ ಮಗಾಗಿಕ್ಕೆ ನೀನೊಣ್ಣೆ ನಿನ್ನ ಮಗಾಗಿಕ್ಕೆ ಸುಯೆ ನಿನ್ನ ಮಗಾಗಿಕ್ಕೆ ನೀನೊಣ್ಣೆ ನಿನ್ನ ಮಗಾಗಿಕ್ಕೆ ಸ್ವಾಸೆ ಮುದ್ದೆ ಸ್ವಾಸೆ ಮುದ್ದೆ ಮಾಡೊಂಡೆ ಹೋಗ ಸ್ವಾಸೆ ಮುದ್ದೆ ಸುರೇ ನನಗೆ ನಾಸಿರವತ್ತೇ ಬರವಳಿಗೆ ಓಣಲಿಕ್ಕೆ ಸುಂದೆ ಬರವಳಿಗೆ ಓಣಲಿಕ್ಕೆ ಸುರವಳಿಗೆ ಬರವಳಿಗೆ ಓಣಲಿಕ್ಕೆ ಸುಂದ ಕಂದ ಮೈಡ ಕಂಡ ಚಿಕ್ಕೆ ಚಾಂದರನ ಬೆಳಗ್ಗೆ ಚಿಕ್ಕೆ ಚಾಂದರನ ಬೆಳಗ್ಗೆ ಚಾಂದರನ ಬೆಳಗ್ಗೆ ಚಿಕ್ಕೆ ಚಾಂದರನ ಬೆಳಗ್ಗೆ ಚಂದರನ ಬೆಳಗ್ಗೆ ಲೋತ್ತರ ದೇವಿ ತನ ನಮ್ಮಣ್ಣ ನನಗೆ ಕದ ತೆಗಿಯ ನನಗೆ ಕದ ತೆಗಿಯ ನಮ್ಮಣ್ಣ ನನಗೆ ಕದ ತೆಗಿಯ ಕೆಲ್ಲ ಬೇಗ ವಾಜಡದಿಲ್ಲ ಅತ್ತಿಗೆ ತಾಳೇಲಿ ಮರಿಗೆ ಅತ್ತಿಗೆ ತಾಳೇಲಿ ವರಿಗೆ ಅಜ್ಜಂಪುರ ತಾಲೂಕು ಹೋಬಳಿಯ ನಾಗರತ್ನಮ್ಮ ಮತ್ತು ಸಂಗಡಿಯಿಂದ ಉತ್ತರ ದೇವಿ ಪದ ಕೇಳಿದರೆ ಈಗ ಕೇಳಿ ಪರಿಸರ ಗೀತೆ. ಒಂದೊಂದು ನೀರ ಹನಿ ಅಮೂಲ್ಯ ಖನಿ ಅದನುಣಿಸಲು ಬಸಿಯಬೇಕು ಬೆವರಿನ ಹನಿ ಬೆವರಿನ ಹನಿ ಬೆವರಿನ ಹನಿ ಕಲ್ಲಿನ ತಡೆಯನ್ನು ಹಾಕೋಣ ಬನ್ನಿರು ಓಡುವ ನೀರನ್ನು ಹಿಡಿಯೋಣ ಬನ್ನಿರು.